ಎಸಗಿರುವ ಅಧಿಕಾರಿಗಳ ವಿರುದ್ಧ ಸಚಿವ ಕೃಷ್ಣ ಬೈರೇಗೌಡ ಕಠಿಣ ಕ್ರಮದ ಎಚ್ಚರಿಕೆ. ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಶೀಘ್ರ ಭರ್ತಿಗೆ ಸರ್ಕಾರ ಚಿಂತನೆ. ಒಳಮೀಸಲಾತಿಯಿಂದ 59 ಜಾತಿಗಳಿಗೆ ಅನ್ಯಾಯ, ಗೊಂದಲ ಸರಿಪಡಿಸುವಂತೆ ಬಿಜೆಪಿ ಆಗ್ರಹ. ಭಾರತದಲ್ಲಿ ನಾಳೆ ಗೋಚರಿಸಲಿರುವ ಖಗ್ರಾಸ ಚಂದ್ರಗ್ರಹಣ ನಭೋಮಂಡಲದ ಕೌತುಕಕ್ಕೆ ವಿಜ್ಞಾನಿಗಳಿಗೆ ಕಾತುರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಮಡಿಕೇರಿ, ಸಮಯ 6:25. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಅನುಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ಅಣ್ಣ, ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ರೈತ ಬಾಂಧವರಿಗೆಲ್ಲ ಇಂದಿನ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿಗೆ ಸ್ವಾಗತ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕಾಳುಮೆಣಸು, ಏಲಕ್ಕಿ ಮತ್ತು ಶುಂಠಿ ಬೆಳೆಗಳಲ್ಲಿ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ದೋಣಿಗಾಲ್ನಲ್ಲಿರುವಂತಹ ಭಾರತ ಸರ್ಕಾರದ ಸಂಬರ ಮಂಡಳಿ ವ್ಯಾಪ್ತಿಗೆ ಬರುವಂತಹ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದಂಥ ಡಾಕ್ಟರ್ KN ಹರ್ಷ ಅವರು. ನಮಸ್ಕಾರ ಡಾಕ್ಟರ್ ಹರ್ಷ ಅವರೇ. ಸರ್ ನಮಸ್ಕಾರ. ಈ ಸೆಪ್ಟೆಂಬರ್ ತಿಂಗಳ ಹವಾಮಾನ ಮುನ್ಸೂಚನೆ ಹೇಗಿದೆ ಅಂತೀರಿ? ಸರ್, ಹವಾಮಾನ ಮುನ್ಸೂಚನೆ ನಮಗೆ ಪ್ರೋತ್ಸಾಹ ತರುವಂತದ್ದು ಏನಿಲ್ಲ. ಯಾಕಂದ್ರೆ ಏಪ್ರಿಲ್ ತಿಂಗಳಿಂದ ಹಿಡಿದು ಇಲ್ಲಿ ತನಕ ಮೋಡ ಕವಿದ ವಾತಾವರಣ, ಹೆಚ್ಚಿನ ಮಳೆಯನ್ನ ಪಶ್ಚಿಮ ಘಟ್ಟದ ಪ್ರದೇಶಗಳಲ್ಲಿ ನಾವು ನೋಡಿದೀವಿ. ಅಟ್ಲೀಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಾದ್ರೂ ಬಿಸಿಲು ಬರ್ತದೆ, ಬೆಳೆಗಳಿಗೆ ಅನುಕೂಲ ಆಗ್ತದೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಸೆಪ್ಟೆಂಬರ್ ತಿಂಗಳಲ್ಲೂ ಕೂಡ ಮೋಡ ಕವಿದ ವಾತಾವರಣ, ಅದ್ರ ಜೊತೆಗೆ ಹೆಚ್ಚಿನ ಮಳೆ ಆಗತ್ತೆ ಅಂತ ಅಂದ್ಬಿಟ್ಟು IMD ಅವರು ಫೋರ್ಕಾಸ್ಟ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ನಾವು ಸೆಪ್ಟೆಂಬರ್ ತಿಂಗಳು ನಮಗೆ ಆಶಾದಾಯಕವಾಗಿರ್ತದೆ ಅನ್ನೋ ವಿಚಾರನೇ ಮರಿಬೇಕಾಗಿರುವಂತ ಸ್ಥಿತಿ ತಲುಪಿದೀವಿ. ಬಹುಶಃ ಇದು ಸೆಪ್ಟೆಂಬರ್ ಅಕ್ಟೋಬರ್ ಎರಡೂ ತಿಂಗಳು ಇದೇ ರೀತಿ ಮುಂದುವರೆದ್ರೆ ಬೆಳೆಯ ಫಿಸಿಯಾಲಜಿ ಏನಿದೆ ಅದು ಮತ್ತೆ ಇಳುವರಿ ಎರಡರ ಮೇಲೂ ಕೂಡ ವ್ಯತ್ಯಾಸ ಆಗತ್ತೆ. ಇದ್ರ ಜೊತೆನಲ್ಲಿ ವಿಪರೀತವಾದಂತ ವ್ಯತ್ಯಾಸಗಳನ್ನ ಫೀಲ್ಡ್ ಅಲ್ಲಿ ಗಮನಿಸ್ತಾ ಇದ್ದೀನಿ. ಸಾಧಾರಣವಾಗಿ ಒಂದು ಉದಾಹರಣೆ ಕೊಡ್ತೀನಿ. ಇಷ್ಟು ಮಳೆ ಬರಬೇಕಾದ್ರೆ ನಮ್ಗೆ ಮೀಲಿ ಬಗ್ನ ಸಮಸ್ಯೆಗಳು ಕಂಡು ಬರ್ತಿರ್ಲಿಲ್ಲ, ಆಯ್ತಾ? ಆದ್ರೆ ಈ ವರ್ಷ ಬಹಳಷ್ಟು ಎನ್ಕ್ವೈರಿಗಳಲ್ಲಿ ಆಕ್ಟಿವ್ ಆಗಿರುವಂತ ಮೀಲಿ ಬಗ್ಗಳ ರಿಪೋರ್ಟ್ಸ್ ಕಾಣ್ತಾ ಇದ್ದಾವೆ. ಇದು ಒಂದು ಬದಲಾವಣೆ. ಇದಕ್ಕೆ ನಾವು ನಿಯಂತ್ರಣದಲ್ಲಿಡೋದಕ್ಕೆ ಕೀಟನಾಶಕವನ್ನ ಶಿಫಾರಸ್ ಮಾಡುವಷ್ಟು ಧೈರ್ಯ ಯಾರಿಗೂ ಇಲ್ಲ. ಕಾರಣ ಏನಪ್ಪಾ ಅಂದ್ರೆ ಮಳೆ ಹೆಚ್ಚಾಗಿ ಉಯ್ತಾ ಇರೋದ್ರಿಂದ ಶಿಫಾರಸ್ ಮಾಡಿರುವಂತ ಕೀಟನಾಶಕ ಲೀಚ್ ಔಟ್ ಆಗಿ ಹರಿಯೋ ನೀರು ನದಿ ಕೆರೆ ಕೊಳ್ಳಗಳನ್ನ ಸೇರುವಂತ ಎಲ್ಲಾ ಸಾಧ್ಯತೆ ಇದೆ. ಅಂದ್ರೆ ಪರಿಸರ ದೃಷ್ಟಿಯಿಂದ ರಿಸ್ಕ್ ಇದೆ. ಈಗ ರೆಕಮೆಂಡ್ ಮಾಡ್ಲಿಲ್ಲ ಅಂತಂದ್ರೆ ಬೆಳೆ ಹೋಗ್ತದೆ. ಇದು ಒಂದ್ ರೀತಿ ಸಂದಿಗ್ಧ ಸ್ಥಿತಿ ರೈತರಿಗಾಗ್ಬಹುದು, ವಿಜ್ಞಾನಿಗಳಿಗಾಗ್ಬಹುದು. ಇದು ಬಹಳ ಅಪರೂಪಕ್ಕೆ ಈ ತರ ಸಂದಿಗ್ಧಗಳು ಕಂಡು ಬರ್ತವೆ ಅಂತ ಅನ್ನಿಸ್ಬೋದು ಸರ್. ಒಟ್ಟಿನಲ್ಲಿ ಸೆಪ್ಟೆಂಬರ್ ತಿಂಗಳ ಹವಾಮಾನ ವರದಿ ರೈತರಿಗೆ ಆಶಾದಾಯಕವಾಗಿಲ್ಲ ಅಂತ ಹೇಳ್ಬೋದು. ಇನ್ನು ನಮ್ಮ ಮಲೆನಾಡಿನ ಒಂದು ಏಲಕ್ಕಿ, ಕರಿಮೆಣಸು ಮತ್ತೆ ಶುಂಠಿ ಬೆಳೆಗಳನ್ನ ತೆಗೆದುಕೊಂಡ್ರೆ ಈ ವರ್ಷದ ಈ ಹವಾಮಾನ ಪರಿಸ್ಥಿತಿ ಯಾವ ರೀತಿಯಾದಂತ ಒಂದು ಪರಿಣಾಮ ಬೀರಿದೆ ಅಂತೀರಿ? ಬೆಳೆಗಳ ವಿಚಾರವಾಗಿನೇ ತಗೊಳ್ತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ ಏಲಕ್ಕಿ ವಿಚಾರಕ್ಕೆ ಬಂದ್ರೆ, ಹೌದು, ನಮ್ಮ ಸಂಸ್ಥೆನಲ್ಲಿ ರೈತರಿಗೆ ಏಲಕ್ಕಿನ ಒಣಗಿಸ್ಕೊಳ್ಳುವಂತ ವ್ಯವಸ್ಥೆ ಇದೆ. ಚಾರ್ಜ್ ಬೇಸಿಸ್ ಮೇಲೆ ಪ್ರತಿ ಕೆಜಿಗೆ 20 ರೂಪಾಯಿ ಚಾರ್ಜ್ ಮಾಡ್ತೀವಿ. ನಾವು ಇದನ್ನ ಬಹಳ ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾ ಇದೀವಿ. ನಮ್ಮ ಹತ್ರ ಒಂದು ಡಾಟಾ ಕೂಡ ಇದೆ. ಪ್ರತಿ ವರ್ಷದ ಅಬ್ಸರ್ವೇಷನ್ ನಾವು ನೋಡ್ತಾ ಇದ್ವಿ, ಏಲಕ್ಕಿನಲ್ಲಿ ಬರ್ತಾ ಇರುವಂತ ರಿಕವರಿ ಪರ್ಸೆಂಟೇಜ್ ಮತ್ತೆ ಲೀಟರ್ ವೈಟ್ ಇದೆರಡನ್ನು ಬಹಳ ಕೂಲಂಕುಷವಾಗಿ ಗಮನಿಸಿದಾಗ, ಕಳೆದ 5 ವರ್ಷದಲ್ಲಿ ನಮ್ಗೆ ಆವರೇಜ್ 18-20% ರಿಕವರಿ ಬರ್ತಾ ಇತ್ತು. ಅದ್ರ ಜೊತೆಗೆ ಲೀಟರ್ ವೈಟ್ ಕೂಡ ಅದು ಈ ಭಾಗದಲ್ಲಿ ಅಂದ್ರೆ ಹಾಸನ ಭಾಗದಲ್ಲಿ ನಾವು ಗಮನಿಸಿರೋ ಹಾಗೆ ಸಾಧಾರಣ 480-490 ಗ್ರಾಂ ಮಿನಿಮಮ್ ಬಂದ್ರೆ 580 ಗ್ರಾಂ ತನಕ ಹೆಚ್ಚಾಗಿ ನಾವು ನೋಡಿದೀವಿ. ಆದ್ರೆ ಈ ವರ್ಷ ಒಂದು ಬಿಸಿಲು ತುಂಬಾ ಕಡಿಮೆ ಇರೋದ್ರಿಂದ ಇರಬಹುದು, ಅಥವಾ ನಾವು ಕೊಟ್ಟಿರುವಂತ ಪೋಷಕಾಂಶಗಳು ಪೋಲಾಗಿರೋದ್ರಿಂದ, ಅತಿ ಹೆಚ್ಚು ಮಳೆ ಬಿದ್ದಿರೋದ್ರಿಂದ ಗಿಡಗಳಿಗೆ ಸಮರ್ಪಕವಾದಂತ ಪೋಷಕಾಂಶಗಳು ಸಿಗದೇ ಇರೋದ್ರಿಂದ ಇರ್ಬೋದು, ಬಿಸಿಲಿನ ಕೊರತೆ ಇರ್ಬೋದು, ಅತಿ ಹೆಚ್ಚಿನ ಮಳೆಯಿಂದ ಆಗಿರುವಂತ ಹೈ ಮಾಯಿಶ್ಚರ್ ಸ್ಟ್ರೆಸ್ ಇಂದ ಆಗಿರ್ಬೋದು. ನಮಗೆ ಕಾಣ್ತಾ ಇರೋ ಡಾಟಾದಲ್ಲಿ ಏನಂದ್ರೆ ರಿಕವರಿ ಪರ್ಸೆಂಟೇಜ್ 13% ಇಂದ ಒಂದು ಸ್ಯಾಂಪಲ್ ಮಾತ್ರ 11% ರಿಕವರಿ ಬಂದಿದೆ. ಕಾಯಿಗಳನ್ನ ತಗೊಂಡ್ ನೋಡಿದ್ರೆ ಕಾಯಿನ ಗಾತ್ರದಲ್ಲಿ ಏನ್ ವ್ಯತ್ಯಾಸ ಇಲ್ಲ, ಕಾಯಿ ಗಾತ್ರ ತುಂಬಾ ದಪ್ಪಾಗೆ ಕಾಣ್ತಾ ಇದೆ. ಆದ್ರೆ ಕಾಯಿನ ಒಡೆದ್ ನೋಡಿದ್ರೆ ಎಲ್ಲಾ ಬಿಳಿ ಬೀಜಗಳು, ಅಂದ್ರೆ ಕಾಯಿ ಬಲ್ತಿಲ್ಲ ಅನ್ನೋದು ನಮ್ಗೆ ಗೋಚರ ಆಗ್ತದೆ. ಕಾಯಿ ಬಲಿವಿಕೆನಲ್ಲಿ ತುಂಬಾ ಸಮಯ ತಗೊಳ್ತಾ ಇರೋದು ಒಂದು ಪ್ರಮುಖವಾದಂತ ಹೊಡೆತ ಈ ಸರ್ತಿ ನಾವು ಗಮನಿಸ್ತಾ ಇದೀವಿ. ಎರಡನೇದು ರಿಕವರಿ ಪರ್ಸೆಂಟೇಜ್ ಜೊತೆಗೆ ತೂಕನೂ ಬರ್ತಾ ಇಲ್ಲ. ಇದು ಏಲಕ್ಕಿನಲ್ಲಿ ನೇರವಾಗಿ ಫಸಲಿನ ಮೇಲೆ ಆಗಿರುವಂತ ಪರಿಣಾಮ. ಇನ್ನ ಅತಿ ಹೆಚ್ಚು ಮಳೆ ಬಿದ್ದಿರೋದ್ರಿಂದ ಕೊಳೆ ರೋಗ ಇರೋದು ಸಾಮಾನ್ಯ, ಅದು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಕೊಳೆ ಕಾಯಿಗಳು ಬರ್ತದೆ ಅಂತ 4-8% ತನಕ ನಮ್ಗೆ ಕೊಳೆ ಕಾಯಿಗಳ ಪ್ರಮಾಣ ಕಂಡು ಬರ್ತಾ ಇದೆ. ಎರಡನೇದು ಸಾಧಾರಣವಾಗಿ ಚುಕ್ಕೆ ರೋಗ ಬರ್ತಾ ಇದ್ದದ್ದು ಏಲಕ್ಕಿ ಎಲೆಗಳಲ್ಲಿ, ಸಕ್ಕಸ್ಪುರ ಆಗ್ಬೋದು ಅಥವಾ ಫಿಲೋಸ್ಟಿಕ್ ಆಗ್ಬೋದು, ಕೋಲ್ಟೋಟ್ರೈಕಮ್ ಮತ್ತೆ ಈ ಫಿಲೋಸ್ಟಿಕ್ ಇವೆರಡರಿಂದ ಬರ್ತದೆ. ಈ ಎರಡೂ ರೋಗಗಳು ಬಿಸಿಲು ಬಂದು ನಂತರದಲ್ಲಿ ಕಾಣ್ತಿತ್ತು, ಆದ್ರೆ ಈ ವರ್ಷ ಬಿಸಿಲಿನ ಪ್ರಮಾಣ ತುಂಬಾ ಕಡಿಮೆ. ಕಳೆದ ತಿಂಗಳು ಒಂದು ವಾರ ಮಾತ್ರ ಬಿಸಿಲು ನಮಗೆ ಬಂದಿದ್ದು, ಆದ್ರೆ ಚುಕ್ಕಿ ರೋಗದ ಬಾಧೆ ತುಂಬಾ ತೀವ್ರವಾಗಿ ಕಾಡ್ತಾ ಇದೆ ಏಲಕ್ಕಿ ಬೆಳೆನಲ್ಲಿ. ಹಾಗಾಗಿ ಎಲ್ಲೆಲ್ಲಿ ಚುಕ್ಕಿ ರೋಗದ ಬಾಧೆ ರೈತರ ತಾಕ್ಗಳಲ್ಲಿ ಕಾಣ್ತಾ ಇದೆ, ದಯವಿಟ್ಟು ಇಮಿಡಿಯೇಟ್ ಆಗಿ ಮಳೆ ನಿಂತು ಕೂಡಲೆ ಪ್ರತಿ ಲೀಟರ್ ನೀರಿಗೆ 1.5 ಮಿಲಿಯಷ್ಟು ಹೆಕ್ಸಕನೋಸೋಲ್ 5% ಎಸ್ಸಿ ಫಾರ್ಮುಲೇಷನ್ ಶಿಲೀಂಧ್ರ ನಾಶಕವನ್ನ ಸಿಂಪಡಣೆ ತಗೊಳ್ಳೋದು ಬಹಳ ಅವಶ್ಯಕತೆ ಐತೆ. ಇನ್ನ ಕಂದುಕೊಳೆಯ ರೋಗ, ಕಾಯ್ಕೊಳೆಯ ರೋಗದ ಆಂಟಿಸಿಪೇಷನ್ ಇತ್ತು, ಅದೇ ರೀತಿ ಆಗ್ತಾ ಇದೆ. ಎಲ್ಲಿ ಕಂದುಕೊಳೆಯ ರೋಗ ಮತ್ತೆ ಕಾಯ್ಕೊಳೆಯ ರೋಗದ ಲಕ್ಷಣಗಳು ಕಂಡು ಬರ್ತಾ ಇದೆ ಅಂತ ಕಡೆ ಇಮಿಡಿಯೇಟ್ ಆಗಿ ಪೊಸಿಟೈಲ್ ಅಲ್ಯೂಮಿನಿಯಂ ಇರುವಂತ ಶಿಲೀಂಧ್ರ ನಾಶಕ ಪ್ರತಿ ಲೀಟರ್ ನೀರಿಗೆ 2-3 ಗ್ರಾಂನಷ್ಟು ಹಾಕೊಂಡು ಬುಡ ತೋಯಿಸ್ಬೇಕು, ಅಥವಾ ಮೆಟ್ಲಾಕ್ಸಿಲ್ ಮತ್ತೆ ಮ್ಯಾಂಕೋಜಾಪ್ ಕಾಂಬಿನೇಷನ್ ಇರುವಂತ ಶಿಲೀಂಧ್ರ ನಾಶಕವನ್ನ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಂತೆ ಹಾಕೊಂಡು ಬುಡಾನ ತೋಯಿಸೋದ್ರಿಂದ ಈ ರೋಗದ ಬಾಧೆಯನ್ನ ತಪ್ಪಿಸ್ಬೋದು. ಮತ್ತೆ ಈ ಡ್ರಂಚಿಂಗ್ ಮಾಡ್ಲಿಕ್ಕೂ ಮುಂಚೆ ಬುಡಾನ ಸ್ವಚ್ಛ ಮಾಡಬೇಕು, ಯಾಕಂದ್ರೆ ಈ ಮೋಡ ಕೊಯ್ದ ವಾತಾವರಣ ಕಂಟಿನ್ಯೂಸ್ ಮಳೆಯಿಂದಾಗಿ ನೆರಳಿನ ಮರದ ಎಲೆಗಳು ಬಹಳಷ್ಟು ಉದುರ್ತಾ ಇದೆ. ಅದ್ರಲ್ಲಿ ಪ್ರಮುಖವಾಗಿ ಹಲಸಿನ ಗಿಡಗಳನ್ನ ಗಮನಿಸಿದ್ರೆ ಹಲಸಿನ ಗಿಡ ಈಗ ಬೋಳ್ ಬೋಳ್ ಆಗಕ್ ಶುರು ಆಗಿದೆ. ಹಾಗಾಗಿ ಹಲಸನ್ನ ನಾವು ನೆಲಾಗಿ ಬಳಸ್ತಾ ಇರುವಂತ ತೋಟಗಳಲ್ಲಿ ಹಲಸಿನ ಕಾಯಿ ಉದುರಿರ್ಬೋದು ಅಥವಾ ಅದ್ರ ಎಲೆಗಳು ಉದುರಿರ್ಬೋದು, ಅದನ್ನೆಲ್ಲ ತೆಗೆದು ಸ್ವಚ್ಛ ಮಾಡಿ ನಂತರ ಶಿಲೀಂಧ್ರ ನಾಶಕದ ಜೊತೆ ಟ್ರೀಟ್ಮೆಂಟ್ ಮಾಡೋದು ಬಹಳ ಮುಖ್ಯ ಆಗ್ತದೆ. ಅಂದ್ರೆ ಈ ಬಸಿಗಾಲುವೆಗಳನ್ನ ಸ್ವಚ್ಛ ಮಾಡೋದು ಬಹಳ ಮುಖ್ಯವಾಗುತ್ತೆ ಇಲ್ಲಿ. ಅದು ಮಾಡ್ಲೇಬೇಕು ಸರ್. ಬಸಿಗಾಲುವೆಗಳನ್ನ ಸ್ವಚ್ಛ ಮಾಡದೆ ತೋಟನ ಸ್ವಚ್ಛವಾಗಿ ಇಟ್ಕೊಳ್ಳದೆ ನಾವು ಕಾರ್ಯಕ್ರಮದ ಮುಂದಕ್ಕೆ ಹೋಗಕ್ ಆಗುದೇ ಇಲ್ಲ. ಅವೆಲ್ಲ ಮ್ಯಾಂಡೇಟರಿ ರಿಕ್ವೈರ್ಮೆಂಟ್. ನಾನು ಈ 3 ಪಾಯಿಂಟ್ ಹೇಳದ್ನಲ್ಲ, ಇದು ವ್ಯತಿರಿಕ್ತವಾಗಿ ಕಂಡು ಬರ್ತಾ ಇರೋದು. ಸಾಧಾರಣವಾಗಿ ನಮ್ಗೆ ಈ ವಾತಾವರಣದಲ್ಲಿ ಬರಬಾರ್ದು, ಆದ್ರೆ ಬರ್ತಾ ಇದೆ. ಇನ್ನ ಏಲಕ್ಕಿ ಬೆಳೆ ಆದ್ಮೇಲೆ ಕರಿಮೆಣಸಿನ ಬೆಳೆಗೆ ಬಂದ್ರೆ ಇಲ್ಲಿ ಏನು ಮುಖ್ಯವಾಗಿ ನಾವು ನೋಡ್ಬೇಕಾಗತ್ತೆ? ಮೆಣಸಿನ ತೋಟಗಳಲ್ಲಿ ಬರ್ತಾ ಇರುವಂತ ಎನ್ಕ್ವೈರಿ ಗಮನಿಸಿದ್ರೆ ನೈಲ್ಸ್ ಪ್ರಾಬ್ಲಮ್ ಅಂದ್ರೆ ಬಸವನ ಹುಳದ ಬಾಧೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಈ ಮಳೆ ಹೀಗೆ ಕಂಟಿನ್ಯೂ ಆದ್ರೆ ಅವುಗಳ ಬಾಧೆ ತುಂಬಾ ಹರಡ್ಲೂಬಹುದು, ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಎಲ್ಲೆಲ್ಲಿ ಬಸವನ ಹುಳದ ಬಾಧೆ ಕಂಡು ಬರ್ತಾ ಇದೆ, ಜೈಂಟ್ ಆಫ್ರಿಕನ್ ಸ್ನೇಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಧಾನದ ಸ್ನೇಲ್ಸ್ ಇದಾನೆ, ತೋಟನ ಸ್ವಚ್ಛವಾಗಿ ಇಟ್ಕೊಂಡ್ರು ಇದ್ರ ಬಾಧೆನ ನಿರ್ವಹಣೆ ಮಾಡಬಹುದು. ಎರಡನೇದು, ತೋಟದಲ್ಲಿ ಇರುವಂತ ಕಸ ಕಡ್ಡಿಗಳನ್ನ ಒಂದ್ ಕಡೆ ಗುಡ್ಡೆ ಹಾಕಿರ್ತೀವಿ. ಆ ಗುಡ್ಡೆ ಹಾಕಿರೋ ಜಾಗದಲ್ಲಿ ತೇವಾಂಶ ಜಾಸ್ತಿ ಇರೋದ್ರಿಂದ ತಂಪಾಗಿರುತ್ತೆ. ಅಂತ ಸ್ಥಳಗಳು ಈ ಹುಳುಗಳಿಗೆ ಪ್ರೀತಿ ಪಾತ್ರವಾದಂತ ಜಾಗ. ಅವನ್ನೆಲ್ಲ ತೋಟದಿಂದ ಈಚೆ ತೆಗೆದು ತೋಟನ ಸ್ವಚ್ಛ ಮಾಡಬೇಕು. ಮುಸ್ಸಂಜೆ ಹೊತ್ತಲ್ಲಿ ಟಾರ್ಚ್ ಸಹಾಯದಿಂದ ಅಥವಾ ಒಳ್ಳೆ ಲೈಟಿನ ಸಹಾಯದಿಂದ ತೋಟಗಳನ್ನ ಅಡ್ಡಾಡಬೇಕು. ಅವಾಗ ಎಲ್ಲೆಲ್ಲಿ ನಮ್ಗೆ ಆಫ್ರಿಕಲ್ ಜೈಂಟ್ಸ್ ನೈಲ್ ಕಂಡು ಬರ್ತದೆ ಅದ್ರ ಮೂಮೆಂಟ್, ಅವುಗಳನ್ನೆಲ್ಲ ಆದು ಒಂದು ಬಕೆಟ್ ಅಲ್ಲೋ ಅಥವಾ ಒಂದು ಬ್ಯಾರಲ್ ಗೋ ತುಂಬಿ ಅದಕ್ಕೆ ಸುಣ್ಣನೋ ಅಥವಾ ಅಡಿಗೆ ಉಪ್ಪನ್ನ ಹಾಕೋದ್ರಿಂದ ಅವೆಲ್ಲ ಸುತ್ತೋಗ್ತದೆ. ಇದಲ್ಲದೆ ಮೆಟಾಲ್ಡಿಹೈಡ್ ಅನ್ನುವಂತ ಕೀಟನಾಶಕ ಇರುವಂತ ಕೇಕ್ಗಳು ಸಿಗುತ್ತೆ, ಪಾಷಾಣ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ಸಮಸ್ಯೆ ಏನಪ್ಪಾ ಅಂತಂದ್ರೆ, ಪಾಷಾಣಗಳನ್ನ ನಾವು ರೆಕಮೆಂಡ್ ಮಾಡಿದಾಗ ತೋಟದವರು ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು. ಆ ಪಾಷಾಣನ ತಾವು ಸಾಕಿರುವಂತ ಕೋಳಿಗಳು ತಿನ್ಬಹುದು, ಬಾತ್ಕೋಳಿಗಳು ತಿನ್ಬಹುದು, ಅಥವಾ ಇತ್ತೀಚೆಗೆ ಎಲ್ಲಾ ಕಡೆ ನವಿಲಿನ ಹಾವಳಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಇನ್ನು ನವಿಲು ತಿಂದು ಸತ್ರೆ ಅರಣ್ಯ ಇಲಾಖೆಯಿಂದ ಬರುವಂತ ಪ್ರಶ್ನೆಗಳಿಗೆ ತೋಟದ ಮಾಲೀಕರು ಉತ್ತರ ಕೊಡ್ಲಿಕ್ಕೆ ಸಿದ್ಧರಾಗ್ಬೇಕಾಗ್ತದೆ. ಹಾಗಾಗಿ ನಾವು ಕೀಟನಾಶಕವನ್ನ ಬಳಸಿ ಅಥವಾ ಪಾಷಾಣವನ್ನ ಬಳಸಿ ಇವುಗಳನ್ನ ನಿಯಂತ್ರಣ ಮಾಡೋ ವಿಚಾರ ಕೊನೆ ಆಯ್ಕೆ ಆಗಿರ್ಬೇಕು. ಒಂದು, ಮೊಟ್ಟ ಮೊದಲನೇದಾಗಿ ತೋಟನ ಸ್ವಚ್ಛವಾಗಿ ಇಟ್ಕೊಳ್ಳೋದು. ಎರಡನೇದು, ಈ ಬಸವನ ಹುಳಗಳು ಕಾಣ್ತದೆ ಅದನ್ನೆಲ್ಲ ಕೈಯಲ್ಲಿ ಹೆರಕ್ ತೆಗೆದು ಅದ್ರ ಮೇಲೆ ಸುಣ್ಣ ಅಥವಾ ಉಪ್ಪು ಯಾವ್ದಾದ್ರು ಒಂದನ್ನ ಹಾಕಿ ಅವುಗಳನ್ನ ಕೊಲ್ಲೋದು ಬಹಳ ಪ್ರಮುಖವಾಗ್ತದೆ. ಮತ್ತೆರಡನೇದು, ಮೆಣಸಿನ ತೋಟಗಳಲ್ಲಿ ನಾನು ಈಗಾಗ್ಲೇ ಪ್ರಸ್ತಾಪನೆಯಲ್ಲಿ ಹೇಳದಾಗೆ ನಮಗೆ ಈ ನೀಲಿ ಬಗ್ಗಳ ಪ್ರಾಬ್ಲಮ್ ತುಂಬಾ ಜಾಸ್ತಿ ಕಾಣ್ತಾ ಇದೆ. ಬಿಳಿ ಹಿಟ್ಟಿನ ತಿಗಣೆ ಅಂತೀವಲ್ಲ ಅವು. ಹೌದೌದು, ಬಿಳಿ ಹಿಟ್ಟು ತಿಗಣೆ. ಆ ನೀಲಿ ಬಗ್ ಸಮಸ್ಯೆ ಎಲ್ಲೆಲ್ಲಿ ಕಾಣ್ತಾ ಇದೆ ಅಲ್ಲಿ ದಯವಿಟ್ಟು ಶಿಫಾರಸ್ ಮಾಡಿರುವಂತ ಕೀಟನಾಶಕವನ್ನ ಅಂದ್ರೆ ಕ್ಲೋರೋಪೈರಿಪಾಸ್ ಮತ್ತೆ ಪೇಪರ್ ಮೆಥಿಲ್ ಇರುವಂತ ಕೀಟನಾಶಕ ಆಗ್ಬೋದು ಅಥವಾ ಇಮಿಡಾಕ್ಲೋಪ್ರಿಡ್ ಆಗ್ಬೋದು, ಅವುಗಳನ್ನ ಬುಡಕ್ಕೆ ಹಾಕ್ಬೇಕು. ಹಾಕ್ಬೇಕಾದ್ರೆ ದಯವಿಟ್ಟು ಗಮನಿಸಿ ಸ್ವಲ್ಪ ಹವಾಮಾನ ಮುನ್ಸೂಚನೆಯನ್ನ ಗಮನದಲ್ಲಿ ಇಟ್ಕೊಂಡು ಡ್ರಿಂಚಿಂಗ್ ಮಾಡೋ ಕಾರ್ಯಕ್ರಮವನ್ನ ತೀರ್ಮಾನ ಮಾಡಬೇಕು. 2-3 ದಿನದಲ್ಲಿ ದೊಡ್ಡ ಮಟ್ಟದ ಪ್ರಮಾಣದ ಮಳೆ ಇದೆ ಅಂತಂದ್ರೆ ಅದನ್ನ ಮುಂದೂಡೋದೆ ಸೂಕ್ತ. ಅಂದ್ರೆ ಈ ಬಿಳಿ ಹಿಟ್ಟಿನ ತೆಗಣೆ ಬೇರಿನ ವಲಯದಲ್ಲೇ ಇರ್ತವ? ಹೌದು, ಅದು ಬೇರಿನ ವಲಯದಲ್ಲೇ ಇರುತ್ತೆ. ಹಾಗಾಗಿ ಬೇರಿನ ಭಾಗನ ಡ್ರಿಂಚ್ ಮಾಡೋದಂದೇನೆ ನಮ್ಗಿರೋ ಆಯ್ಕೆ. ಇದು ಬಿಟ್ಟಂತೆ ಕೆಲವೊಂದು ತೋಟಗಳಲ್ಲಿ ಅಂದ್ರೆ ಈ ಬೇಲೂರು ಅರೆಹಳ್ಳಿ ಈ ಭಾಗಗಳಲ್ಲಿ ಆಂಥ್ರಾಕ್ನೋಸ್ ಲೀವ್ ಸ್ಪಾಟ್ ರಿಪೋರ್ಟ್ ಬರ್ತಾ ಇದೆ. ಅದೇ ರೀತಿ ಕೊಡಗು ಭಾಗಕ್ಕೆ ಬಂತು ಅಂತಂದ್ರೆ ಮಳೆ ಕಡಿಮೆ ಬೀಳುವಂತ ಪೆರಿಯಾಪಟ್ಟಣ ಆಗಿರ್ಬೋದು, ಕುಶಾಲ್ ನಗರದ ಕೆಲವು ಭಾಗಗಳಾಗಿರ್ಬೋದು, ಇಂತಹ ಭಾಗಗಳಲ್ಲಿ ನಮಗೆ ಈ ಆಂಥ್ರಾಕ್ನೋಸ್ ಲೀವ್ ಸ್ಪಾಟ್ನ ತೋಟಗಳಲ್ಲಿ ಬಾಧೆ ಬಂದಿರುವಂತ ರಿಪೋರ್ಟ್ಸ್ ಇದಾವೆ. ಅಂತವರು ಇಮಿಡಿಯೇಟ್ ಆಗಿ ಶಿಫಾರಸ್ ಮಾಡಿರುವಂತ ಶಿಲೀಂಧ್ರನಾಶಕ, ಕಾರ್ಬನ್ ಡಿಸೈನ್ ಮತ್ತೆ ಮ್ಯಾಂಕೋಜಬನ್ನ ಇರುವಂತ ಸಮ್ಮಿಶ್ರಣವನ್ನ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಅಂತ ಹಾಕೊಂಡು ಸಿಂಪಡಣೆ ಮಾಡಬಹುದು. ಅಥವಾ ಈ ಟೈಮ್ನಲ್ಲಿ ಕಾಫಿ ತೋಟದವರು ಹೆಕ್ಸಕನಜೋಲ್ ಸ್ಪ್ರೇ ಮಾಡುವಂತ ಒಂದು ಪರಿಪಾಠ ಇದೆ, ಅದನ್ನು ಕೂಡ ಸ್ಪ್ರೇ ಮಾಡಿದ್ರೆ ಈ ರೋಗ ನಿಯಂತ್ರಣಕ್ಕೆ ಬರ್ತದೆ. ಇನ್ನ ಹಬ್ಬುವ ಬೀಳುಗಳು ಏನಾದ್ರೂ ನೆಲದ ಮೇಲೆ ಹಬ್ಬಲಿಕ್ಕೆ ಪ್ರಾರಂಭ ಆಗಿದ್ರೆ ದಯವಿಟ್ಟು ಅದನ್ನ ಈಗ್ಲೇನೆ ಎತ್ತಿ ಮೇಲೆ ಕಟ್ಕೊಳ್ಳುವಂತ ಒಂದು ಕ್ರಮ ತುಂಬಾ ಸೂಕ್ತ ಆಗ್ತದೆ. ಇಲ್ಲ ಅಂದ್ರೆ ಆ ಹಬ್ಬ ಬೀಳಿನಿಂದ ನಮಗೆ ಸೊರಗು ರೋಗದ ಬಾಧೆ ಉಂಟಾಗಿ ಮುಂದೊಂದ್ ದಿನ ಅದು ಮುಂದಿನ ಸೀಸನ್ ನಲ್ಲಿ ಮೈನ್ ಕ್ರಾಪ್ಗೆ ಅಥವಾ ಮುಖ್ಯ ಕಾಂಡಕ್ಕೆ ಹರಡುವಂತ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ ಈ ಕಾಳುಮೆಣಸು ಮತ್ತು ಏಲಕ್ಕಿ ಇವೆರಡರ ವಿಚಾರಕ್ಕೆ ಬಂದಾಗ ಮಳೆ ಬಿಡುವು ಕೊಟ್ರೆ ಇಮಿಡಿಯೇಟ್ ಆಗಿ 1% ಬೋರ್ಡೋ ಸಿಂಪಡಣೆ ಬಹಳ ಪ್ರಮುಖವಾಗಿ ಮಾಡ್ಕೋಬೇಕು. ಒಂದು ವಿಚಾರ ಇಲ್ಲಿ ಗಮನಿಸಬೇಕಾಗಿರೋದು, ಬೋರ್ಡ್ ಸಿಂಪಡಣೆ ಮುಂಜಾಗ್ರತಾ ಕ್ರಮವಾಗಿ, ರೋಗ ಬಂದ ನಂತರ ದಯವಿಟ್ಟು ಬೇಡ, ರೋಗ ಬಂದ ನಂತರ ನಾವು ಶಿಫಾರಸು ಮಾಡಿರುವಂತ ಶಿಲೀಂದ್ರನಾಶಕಗಳನ್ನ ಬಳಸಲಿ. ಈಗ ತೋಟದಲ್ಲಿ ಶೀಘ್ರ ಸ್ವರ್ಗ ರೋಗ ಬಂದಿದೆ, ಬೋರ್ಡ್ ಸ್ಪ್ರೇ ಮಾಡಿದೆ ಆ ತೋಟಿಗೆ ಬರೋದಿಲ್ಲ, ಅಲ್ಲಿ ನೀವು ಮೆಟ್ಲಾಕ್ಸಿಲ್ ಮ್ಯಾನ್ಕೋಜರ್ ಇರುವಂತ ಸಮ್ಮಿಶ್ರಣವನ್ನೇ ಬಳಸಬೇಕು. ಹಾಗಾಗಿ ಇದೊಂದು ವಿಚಾರಕ್ಕೆ ರೈತರು ಬಹಳ ಒತ್ತು ಕೊಡ್ಬೇಕಾಗ್ತದೆ. ಮತ್ತೆ ಇನ್ನೊಂದು ಸಮಸ್ಯೆ ಏನಪ್ಪ ಅಂತಂದ್ರೆ, ಕಂಟಿನ್ಯೂಸ್ ಮೋಡ ಕೊಯ್ದು ವಾತಾವರಣ ಇರೋದ್ರಿಂದ ಸಾಧಾರಣವಾಗಿ ಪನ್ನೂರ್ ಒಂದ್ ತಳಿ ನಮ್ಮ ಭಾಗದಲ್ಲೆಲ್ಲ ಬಹಳ ಫೇಮಸ್, ಅಲ್ಲಿ ಏನಾಗಿದೆ ಡಾಟ್ ಕಾಳಿನ ಪ್ರಮಾಣ ಜಾಸ್ತಿ ಕಂಡು ಬರ್ತಾ ಇದೆ. ಹೌದು ಹೌದು, ಹಾಗಾಗಿ ಅದಕ್ಕೆ ಸದ್ಯದಲ್ಲಿ ಏನು ನಿಯಂತ್ರಣ ಆಗ್ಲಿ ಯಾವ್ದೇ ಮೆಷರ್ಸ್ ಇಲ್ಲದೆ ಇರೋದ್ರಿಂದ ಮಳೆ ನಿಂತ ನಂತರ ಮರಗಸಿ ಮಾಡಿಸಿ ಓಪನ್ ಮಾಡೋದ್ರಿಂದ ಮುಂದಿನ ಸೀಸನ್ ಬೆಳೆಗೆ ಅದು ಅನುಕೂಲ ಮಾಡಿಕೊಡುತ್ತೆ. ಇನ್ನ ಮೈಕ್ರೋನ್ಯೂಟ್ರಿಯಂಟ್ ವಿಚಾರವಾಗಿ ಏಲಕ್ಕಿ ಮತ್ತೆ ಮೆಣಸಿಗೆ ಒಂದು ಕೊನೆಯ ರೌಂಡ್ ಸಿಂಪಡಣೆ, ಐಎಎಸ್ಆರ್ ಸಂಸ್ಥೆಯವರು ಹೊರತಂದಿರುವಂತ ಏನು ಮೈಕ್ರೋನ್ಯೂಟ್ರಿಯಂಟ್ ಮಿಕ್ಸ್ಚರ್ ಇದೆ, ಐಎಎಸ್ಆರ್ ಪೆಪ್ಪರ್ ಸ್ಪೆಷಲ್ ಅದೇ ರೀತಿ ಕಾರ್ಡಮಮ್ ಸ್ಪೆಷಲ್ ನ ಒಂದು ಬ್ಯಾರಲ್ ಗೆ ಒಂದು ಕೆಜಿ ಅಷ್ಟು ಹಾಕೊಂಡು ಸಿಂಪಡಣೆ ಮಾಡೋದ್ರಿಂದ ಇಳುವರಿನಲ್ಲಿ ವ್ಯತ್ಯಾಸ ಆಗ್ತದೆ, 10% ತನಕ ಖಂಡಿತವಾಗ ವ್ಯತ್ಯಾಸ ಆಗ್ತದೆ. ಅದೊಂದು ಕಾರ್ಯಕ್ರಮವನ್ನ ಇವರು ಮಾಡ್ಕೋಬೇಕಾಗ್ತದೆ. ಇನ್ನ ಶುಂಠಿ ವಿಚಾರಕ್ಕೆ ಬಂದ್ರೆ, ತಮ್ಗೆಲ್ಲಾ ಗೊತ್ತಿರೋ ಹಾಗೆ ಶುಂಠಿಗೆ ಈ ವರ್ಷ ಬೆಂಕಿ ರೋಗದ ಜೊತೆಗೆ ಬಿಳಿ ತಲೆ ಚುಕ್ಕಿ ರೋಗದ ಸಮಸ್ಯೆ ಕೂಡ ಬಹಳ ಜೋರಾಗಿ ಕಾಡಿದೆ. ಚುಕ್ಕೆ ರೋಗ, ಚುಕ್ಕೆ ರೋಗ ಫಿಲೋಸ್ಟಿಕ್ಟಲ್ ಇಸ್ಪಾಟ್ ಬಹಳ ಜೋರಾಗಿ ಕಾಡಿದೆ. ಈಗ ಆಲ್ರೆಡಿ ಅದಕ್ಕೆ ಬೇಕಾದಂತ ನಿಯಂತ್ರಣ ಕ್ರಮಗಳನ್ನ ಇಲಾಖೆ ವತಿಯಿಂದ ತೋಟಗಾರಿಕೆ ಇಲಾಖೆಯವರಾಗ್ಬಹುದು ಅಥವಾ ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಆಗ್ಬಹುದು, ಸಾಂಬಾರ್ ಮಂಡಳಿ ಆಗ್ಬಹುದು ಅಥವಾ ಐಎಎಸ್ಆರ್ ಆಗಿರ್ಬೋದು, ಇವರೆಲ್ಲ ಸಾಮಾಜಿಕ ಜಾಲತಾಣಗಳ ಮುಖಾಂತರ, ಪತ್ರಿಕಾ ಪ್ರಕಟಣೆಗಳ ಮುಖಾಂತರ, ಆಕಾಶವಾಣಿ ಮುಖಾಂತರ ಎಲ್ಲಾ ಕೊಟ್ಟಿರೋದ್ರಿಂದ ಆ ಬಾಧೆಯನ್ನ ಹತೋಟಿನಲ್ಲಿ ಇಟ್ಕೊಂಡಿದ್ದಾರೆ. ಆದ್ರೂ ಸಹ ನಾವಿಲ್ಲಿ ಒಂದು ಗಮನಿಸಬೇಕಾಗಿರುವಂತದ್ದು, ಎಲ್ಲೆಲ್ಲಿ ಫಿಲೋಸ್ಟಿಕ್ಟಲ್ ಇಸ್ಪಾಟ್ ಜಾಸ್ತಿ ಕಾಣ್ತಾರೆ ಅಲ್ಲಿ ದಯವಿಟ್ಟು ಕಾರ್ಬನ್ ಡಿಸೈನ್ ಪ್ರತಿ ಲೀಟರ್ ನೀರಿಗೆ 2 ಗ್ರಾಮ್ ನಂತೆ ಹಾಕೊಂಡು ಸಿಂಪಡಣೆ ಮಾಡೋದು, ಮತ್ತೆ ಎಲ್ಲಿ ಬೆಂಕಿ ರೋಗ ಕಂಡು ಬರ್ತಾ ಇದೆ ಅಲ್ಲಿ ಟುಬುಕನೋಜಾಲ್ ಅಥವಾ ಟುಬುಕನೋಜಾಲ್ ಜೊತೆಗೆ ಟ್ರೈಪ್ಲೋಕ್ಸಿಸ್ಟೋಬಿನ್ ಇರುವಂತ ಒಂದು ಶಿಲೀಂದ್ರನಾಶಕ, ಅದನ್ನು ಕೂಡ ನೀರಿಗೆ ಅಥವಾ ಪ್ರತಿ ಬ್ಯಾರಲ್ ಗೆ 120 ಗ್ರಾಮ್ ನಷ್ಟು ಹಾಕೊಂಡು ಸಿಂಪಡಣೆ ಮಾಡೋದು ಬಹಳ ಪ್ರಮುಖವಾಗ್ತದೆ. ಟೆಬಿಕೋನೋಜೋಲ್ ಮತ್ತೆ ಟ್ರೈಫ್ಲಾಕ್ಸಿಸ್ಟ್ರೋಬಿನ್, ಟ್ರೈಫ್ಲಾಕ್ಸಿಸ್ಟ್ರೋಬಿನ್ ಇದೊಂದು ಕಾಂಬಿ ಪ್ರಾಡಕ್ಟ್, ಅದನ್ನು ಬಳಸ್ಕೋಬಹುದು. ಕಾಂಬಿ ಪ್ರಾಡಕ್ಟ್ ಇದು ಬೆಂಕಿ ರೋಗಕ್ಕೆ ಚೆನ್ನಾಗಿ ಕೆಲಸ ಮಾಡುತ್ತೆ, ಬೆಂಕಿ ರೋಗಕ್ಕೆ ಕೆಲಸ ಮಾಡುತ್ತೆ, ಅದ್ರ ಜೊತೆಗೆ ಫಿಲೋಸ್ಟಿಕ್ಟಲ್ ಇಸ್ಪಾಟ್ ಅನ್ನು ಕಡಿಮೆ ಮಾಡ್ತದೆ. ಆಮೇಲೆ ಈ ವರ್ಷ ಶುಂಠಿನಲ್ಲಿ ಒಂದು ವಿಚಾರ ಗಮನಿಸಿರೋದು ಏನಂದ್ರೆ, ಸಾಧಾರಣವಾಗಿ ಈ ಟೈಮ್ ಕೆಂಪು ಕೊಳೆ ಅಥವಾ ಹಸಿರು ಕೊಳೆ ಜಾಸ್ತಿ ಕಂಡು ಬರಬೇಕಾಗಿತ್ತು. ಏನು ಟುಬುಕನೋಜಾಲ್ ನ ನಾವು ಯಥೇಚ್ಛವಾಗಿ ಬಳಸಿದೀವಿ ಶುಚಿ ರೋಗದ ನಿಯಂತ್ರಣಕ್ಕೆ, ಇದರಿಂದ ನಮಗೆ ಕೆಂಪು ಕೊಳೆ ಮತ್ತೆ ಹಸಿರು ಕೊಳೆ ಎರಡರದು ಬಾಧೆ ಇದೆಲ್ಲ ತುಂಬಾ ಕಡಿಮೆ ಇದೆ, ಕೊಳೆ ರೋಗ ಬಂದಿಲ್ಲ. ಅಂದ್ರೆ ಗಡ್ಡೆ ಕೊಳೆ ರೋಗ ಅಂತೀವಲ್ಲ ಅದ? ಹೌದು ಹೌದು, ಇದುವರೆಗೂ ಬಂದಿಲ್ಲ. ಅದೇ ಒಂದ್ ರೀತಿ ಈ ಸಲ ಶುಂಠಿ ಬೆಳೆಗಾರರಿಗೆ ವರ ಅಂತ ಅನ್ಕೊಬೇಕು. ಆದ್ರೂ ಕೂಡ ಸ್ವಲ್ಪ ಬಸಿಗಾಲುವೆ ತೆಗೆದು ನೀರ್ ನಿಲ್ದಂಗ್ ನೋಡ್ಕೋಬೇಕಾಗತ್ತೆ. ಹೌದು, ತಿಂಗಳಲ್ಲಿ ಈಗ ಏನಾಗ್ತದೆ ಗೆಡ್ಡೆ ಎಲ್ಲ ಬಲ್ತಿರೋದ್ರಿಂದ ಶುಂಠಿ ಬೆಳೆಗಾರರು ಮಾಡ್ಕೋಬೇಕಾಗಿರುವಂತ ಪ್ರಮುಖವಾದ ಕೆಲಸ ಏನಪ್ಪ ಅಂತಂದ್ರೆ, ಒಂದು ರೋಗರಹಿತ ತಾಕ್ಗಳನ್ನ ಗುರುತು ಮಾಡಿಕೊಂಡು ಅಂತ ಜಾಗಗಳಿಂದ ಮುಂದಿನ ಸೀಸನ್ ಬೇಕಾಗಿರುವಂತ ಬಿತ್ತನೆ ಗೆಡ್ಡೆಗಳನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ತಯಾರಿ ಮಾಡ್ಕೊಳ್ಳುವಂತದ್ದು. ಮತ್ತೆ ಎರಡನೇ ವಿಚಾರ, ಇಳುವರಿನಲ್ಲಿ ಏನು ವ್ಯತ್ಯಾಸ ಇಲ್ಲದೆ ಸಣ್ಣ ಪ್ರಮಾಣದಲ್ಲಿ ನನಗೆ ಬೆಂಕಿ ರೋಗ ಬಂದಿದೆ ಅಂತಂದ್ರು ಕೂಡ ಅಂತಹ ಗೆಡ್ಡೆಗಳನ್ನ ಧೈರ್ಯವಾಗಿ ಬೀಜಕ್ಕೆ ಆಯ್ಕೆ ಮಾಡ್ಕೋಬಹುದು. ಯಾಕಂದ್ರೆ ಬೆಂಕಿ ರೋಗ ಗೆಡ್ಡೆ ಮುಖಾಂತರ ಹರಡೋದಿಲ್ಲ, ಬೀಜದ ಗೆಡ್ಡೆ ಮುಖಾಂತರ ಹರಡೋದಿಲ್ಲ. ಹಾಗಾಗಿ ಈ ಒಂದು ವಿಚಾರನ ಬೆಳೆಗಾರರು ತಮ್ಮ ಮನಸ್ಸಿನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಆಯ್ತಾ, ಬಿತ್ತನೆಗೆ ಬೇಕಾಗಿರುವಂತ ಗೆಡ್ಡೆಗಳ ತಾಕನ್ನ ಈಗ ಗುರುತು ಮಾಡಿ ಇಟ್ಕೊಳ್ಳಿ, ಕುಯಿಲಾದ ನಂತರ ಏನು ಬೀಜೋಪಚಾರ ಮಾಡಬೇಕು ಗೆಡ್ಡೆಗೆ ಅದನ್ನ ಉಪಚಾರ ಮಾಡಿ ಅದನ್ನ ಸ್ಟೋರ್ ಮಾಡೋದು, ಮತ್ತೆ ಮುಂದಿನ ಸತಿ ಅದನ್ನ ನಾಟಿಗೆ ಬಳಸಬೇಕಾದ್ರೆ ಅದಕ್ಕೆ ಪ್ರೊಪುಕನೋಜಾಲ್ ಅಥವಾ ಟುಬುಕನೋಜಾಲ್ ನ ಬೀಜೋಪಚಾರದಲ್ಲಿ ಶಿಲೀಂದ್ರನಾಶಕವನ್ನ ಸೇರಿಸೋದ್ರಿಂದ ಮೊದಲನೇ ಹಂತದಲ್ಲಿ ಬೆಂಕಿ ರೋಗದ ಬಾಧೆ ಬರೋದಿಲ್ಲ. ಇನ್ನ ಎಲೆ ಸಿಂಪಡಣೆ ಜೊತೆಗೆ ಪೋಷಕಾಂಶಗಳನ್ನ ಏನಾದ್ರು ಕೊಡಬೇಕಾಗತ್ತ? ಪೋಷಕಾಂಶದ ವಿಚಾರಕ್ಕೆ ಬಂದಾಗ ಸರ್, ಈಗ ಪೋಷಕಾಂಶದ ಅವಶ್ಯಕತೆ ಇರೋದು ಶುಂಠಿಗಿನ್ನ ಹೆಚ್ಚಾಗಿ ಕಾಳುಮೆಣಸು ಮತ್ತೆ ಏಲಕ್ಕಿಗೆ. ಯಾಕಂದ್ರೆ ಬಹಳಷ್ಟು ಕಡೆಯಿಂದ ಗಮನಿಸಿದ್ರೆ ಫೆಬ್ರವರಿ ಮಾರ್ಚ್ ನಲ್ಲೇನೆ ಶುಂಠಿ ಬಿತ್ತನೆ ಆಗೋಗಿರೋದ್ರಿಂದ ನಮ್ಗೆ ಇಲ್ಲಿ ಪೋಷಕಾಂಶಗಳ ನಿರ್ವಹಣೆಗಿನ್ನ ಈಗ ರೋಗದ ನಿರ್ವಹಣೆ ಮತ್ತೆ ಗೆಡ್ಡೆಗಳ ಆಯ್ಕೆ ವಿಚಾರವಾಗಿನೆ ನಾವು ಒತ್ತು ಕೊಡಬೇಕು. ಕಟಾವು ರೆಡಿ ಆಗೋಗಿದೆ ಈಗ ಬೆಳೆ, ಈ ಹಂತದಲ್ಲಿ ಕೊಡುವಂತ ಯಾವುದೇ ಪೋಷಕಾಂಶಗಳು ನಮ್ಗೆ ಇಳುವರಿ ಮೇಲೆ ನೇರವಾಗಿ ಪರಿಣಾಮ ಬೀರೋದಿಲ್ಲ. ಆದರೆ ನಾವು ಏಲಕ್ಕಿ ಮತ್ತೆ ಕಾಳುಮೆಣಸಿನ ವಿಚಾರಕ್ಕೆ ಬಂದ್ರೆ ಈಗ ನಾವು ಏಲಕ್ಕಿಗೆ ಶಿಫಾರಸು ಮಾಡ್ತೀವಿ ಎಕರೆಗೆ 125 kg ಸಾರಜನಕ, 125 kg ರಂಜಕ, 250 kg ಪೊಟ್ಯಾಶ್. ಆ ವಿಚಾರಕ್ಕೆ ಬಂತು ಅಂತಂದ್ರೆ 40-42 kg ಸಾರಜನಕ, 40-42 kg ರಂಜಕ ಮತ್ತೆ ಪೊಟ್ಯಾಶ್, 80-85 kg ಅಷ್ಟು ಪೊಟ್ಯಾಶ್ ಅನ್ನ ಕೊಡ್ಬೇಕಾಗಿದೆ ಅಂದ್ರೆ ಕೊನೆ ಕಂತು ಹೆಕ್ಟೇರ್ಗೆ 2.5 ಎಕರೆಗೆ ಎಕರೆ ವಿಚಾರಕ್ಕೆ ಬಂತು ಅಂತಂದ್ರೆ 15-18 kg ಸಾರ್ವಜನಿಕ, 15-18 kg ರಂಜಕ ಮತ್ತೆ 30 kg ಅಷ್ಟು ಪೊಟ್ಯಾಶ್ ಅನ್ನ ಕೊಡ್ಬೇಕಾಗ್ತದೆ ಇದು ಏಲಕ್ಕಿಗೆ. ಅದೇ ರೀತಿ ನಾವು ಕಾಳುಮೆಣಸಿನ ವಿಚಾರಕ್ಕೆ ಬಂದಾಗ್ಲೂ ಕೂಡ ಪ್ರತಿ ಗಿಡದ ಲೆಕ್ಕಕ್ಕೆ ನಾವು ಹೇಳೋದಾಯ್ತು ಅಂತಂತಂದ್ರೆ ಸುಮಾರು 150 gramನಷ್ಟು ಯೂರಿಯಾ, 150 gramನಷ್ಟು ರಾಕ್ ಫಾಸ್ಫೇಟ್, 125 gramನಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಶ್ ಅನ್ನ ಕೊಡೋದು. ಅದರ ಜೊತೆಗೆ ಎರಡೂ ಬೆಳೆಗಳಿಗೆ ಸೇರಿದಂತೆನೆ ಹೇಳ್ತೀನಿ, ಮೈಕ್ರೋನ್ಯೂಟ್ರಿಯಂಟ್ ಬಗ್ಗೆ ನಾನು ಆಲ್ರೆಡಿ ಹೇಳಾಯ್ತು. ಹೌದು, ಮಾಡಬೇಕಾದಂತ ಶಿಲೀಂಧ್ರನಾಶಕದ ಕೆಲಸ ಆಗಿ 20 ದಿನಗಳ ನಂತರದಲ್ಲಿ ದಯವಿಟ್ಟು ಟ್ರೈಕೋಡರ್ಮಾ ಮತ್ತೆ ಸೂಡೋಮೋನಾಸ್ ಅನ್ನ ಈ ಸಮಯದಲ್ಲಿ ಕೊಡೋದ್ರಿಂದ ಗಿಡಗಳು ಬಹಳ ಬೇಗ ಚೇತರಿಸ್ಕೊಳ್ತವೆ ಮತ್ತೆ ನಮಗೆ ಮಳೆಗಾಲದಲ್ಲಿ ಬರುವಂತ ರೋಗಗಳ ಉಲ್ಬಣಕ್ಕೆ ಕಡಿಮೆ ಆಗ್ತದೆ. ವಾತಾವರಣದಲ್ಲಿ ತೇವಾಂಶ ಚೆನ್ನಾಗಿದೆ, ಮಣ್ಣಿನಲ್ಲೂ ತೇವಾಂಶ ಚೆನ್ನಾಗಿರೋದ್ರಿಂದ ಅವುಗಳು ಬೆಳವಣಿಗೆಗೆ ತುಂಬಾ ಅನುಕೂಲ ಆಗ್ತದೆ. ಹಾಗಾಗಿ ಟ್ರೈಕೋಡರ್ಮ ಆಗ್ಬಹುದು, ಆಮೇಲೆ ಬಹಳ ಪ್ರಮುಖವಾಗಿ ಈ ಜಂತುಳುಗಳನ್ನ ನಿರ್ವಹಣೆ ಮಾಡ್ಲಿಕ್ಕೆ ಬೇಕಾಗಿರುವಂತ ಪಚೋನಿಯಾ ಮತ್ತೆ ಪ್ಯಾಸಿಲೋಮೈಸಿಸ್, ಟ್ರೈಕೋಡರ್ಮ ಇವು ಮೂರನ್ನು ಕೊಡೋದ್ರಿಂದ ನಮ್ಗೆ ಅನುಕೂಲ ಆಗ್ತದೆ. ಅದನ್ನ ಕೊಡ್ಲಿಕ್ಕೆ ಬೇಕಂದ್ರೆ ಈಗ ಹೇಗೂ ಕೊಟ್ಟಿಗೆ ಗೊಬ್ಬರ ಕೊಡಬೇಕು ಅಕ್ಟೋಬರ್ ತಿಂಗಳಲ್ಲಿ, ಆ ಕೊಟ್ಟಿಗೆ ಗೊಬ್ಬರದ ಜೊತೆಗೇನೆ ಬೆರೆಸ್ಬಿಟ್ಟಿಟ್ರೆ ಅದ್ರ ಬೆಳವಣಿಗೆ ಆಗಿರುತ್ತೆ, ಕೊಟ್ಟಿಗೆ ಗೊಬ್ಬರದ ಜೊತೆ ಅವು ಕೂಡ ಹೋಗ್ತದೆ. ಇದಿಷ್ಟು ನ್ಯೂಟ್ರಿಯಂಟ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ಮತ್ತೆ ಕೆಲವೊಂದು ಪ್ಲಾಂಟ್ ಪ್ರೊಟೆಕ್ಷನ್ ಆಸ್ಪೆಕ್ಟ್ಸ್ ವಿಚಾರದಲ್ಲಿ ಈ ಮೂರು ಬೆಳೆಗಳಲ್ಲಿ ಬೆಳೆಗಾರರು ಬಹಳ ಪ್ರಮುಖವಾಗಿ ತಗೊಳ್ಬೇಕಾದಂತ ತೀರ್ಮಾನಗಳು. ಅಂದ್ರೆ ಈ ಬಿಳಿ ಹಿಟ್ಟಿನ ತಿಂಗಳ ಬಿಟ್ಕೊಂಡು ಇನ್ನು ಯಾವ ಬೇರೆ ಕೀಟಪೀಡಿಗಳು ಬರೋ ಸಾಧ್ಯತೆ ಇರುತ್ತಾ? ಸಾಧಾರಣವಾಗಿ ಬಿಳಿ ಹಿಟ್ಟು ತಿಗಣೆ ಬಿಟ್ರೆ ಒಂದ್ ಸ್ವಲ್ಪ ಪೊಳ್ಳು ಬೀಟ್ಲದು ಡ್ಯಾಮೇಜ್ ರಿಪೋರ್ಟ್ಸ್ ಇದೆ. ಆ ಪೊಳ್ಳು ಬೀಟ್ಲಿನ ಎಫೆಕ್ಟಿವ್ ಆಗಿ ಇಮಿಡಾಕ್ಲೋಪಿಡ್ ಸ್ಪ್ರೇ ಮಾಡೋದ್ರಿಂದ ಇರ್ಬೋದು ಅಥವಾ ರೋಗರ್ ಸ್ಪ್ರೇ ಮಾಡೋದ್ರಿಂದ ಇರ್ಬೋದು ಹತೋಟಿಗೆ ತಂದ್ಕೊಬಹುದು. ಅದ್ರ ಬಾಧೆ ಈ ವರ್ಷ ಬಹಳ ಕಡಿಮೆನೆ. ಅದೇ ಮಳೆ ಹೆಚ್ಚಾಗಿರೋದ್ರಿಂದ ಅದು ಕೀಟಗಳ ಹಾವಳಿ ಸ್ವಲ್ಪ ಕಡಿಮೆ ಆಗಿದೆ ಅನ್ಬಹುದು, ಬಹುಶಃ ಇರಬಹುದು. ಮತ್ತೆ ಏಲಕ್ಕಿನಲ್ಲಿ ಸಾಧಾರಣವಾಗಿ ಈಗ ಈ ಟ್ರಿಪ್ಸ್ ಹಾವಳಿ ಕಂಡು ಬರ್ತಾ ಇರುತ್ತೆ ಈ ಕೊಯ್ಲು ಸಮಯದಲ್ಲಿ. ಕಂಟಿನ್ಯೂಸ್ ಮಳೆ ಇರೋದ್ರಿಂದ ನಮ್ಗೆ ಟ್ರಿಪ್ಸ್ ಬಾಧೆ ತುಂಬಾ ಕಡಿಮೆ ಈ ವರ್ಷ. ಕಜ್ಜಿಕಾಯಿಗಳು ಏನ್ ನಾವು ಬರ್ತಾ ಇರೋದ್ ನೋಡ್ತಾ ಇದೀವಲ್ಲ, ಈ ವರ್ಷದ ಕಜ್ಜಿಕಾಯಿ ಪ್ರಮಾಣ ಬಹಳ ಕಡಿಮೆ ಇದೆ, 10%-12% ಒಳಗೇನೆ ಇರೋದು. ಇಲ್ದೇ ಇದ್ರೆ ಅದು ಸಾಧಾರಣ 20-40% ತನಕ ನಮ್ಗೆ ಕಂಡು ಬರ್ತಿತ್ತು. ಕಂಟಿನ್ಯೂಸ್ ಮಳೆ ಇರೋದ್ರಿಂದ ಕಜ್ಜಿಕಾಯಿ ಪ್ರಮಾಣ ಕೂಡ ತುಂಬಾ ಕಡಿಮೆ ಇದೆ. ಅಂದ್ರೆ ಏಲಕ್ಕಿನಲ್ಲಿ ಈಗ ಕೊಯ್ಲನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾಗತ್ತೆ. ಹೌದು, ಕೊಯ್ಲನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾಗ್ತದೆ. ಇನ್ನ ಮಳೆ ಕಡಿಮೆ ಆದ ನಂತರ ಏನಾದ್ರೂ ಶೂಟ್ ಬೋರರ್ ಮತ್ತೆ ಕ್ಯಾಪ್ಸೂಲ್ ಬೋರರ್ ಸಮಸ್ಯೆಗಳು ಕಂಡು ಬಂತು ಅಂತಂದ್ರೆ ಸ್ಪಿನೋಸೈಡ್ ಅನ್ನುವಂತ ನೈಸರ್ಗಿಕವಾಗಿ ಸಿಗುವಂತ ಒಂದು ಕೀಟನಾಶಕ ಇದೆ, ಅದನ್ನ ಪ್ರತಿ ಲೀಟರ್ ನೀರಿಗೆ 1/2 mg ಹಾಕೊಂಡು ಸ್ಪ್ರೇ ಮಾಡೋದ್ರಿಂದ ಬೋರರ್ಗಳ ಬಾಧೆಯನ್ನ ಹತೋಟಿಗೆ ಇಟ್ಕೊಬಹುದು. ಸೇಮ್ ಬೋರರ್ ಸಮಸ್ಯೆ ಶುಂಠಿಯಲ್ಲೂ ಕಂಡು ಬರ್ತದೆ. ಹಾಗಾಗಿ ಶುಂಠಿಯಲ್ಲೂ ಕೂಡ ಸ್ಪಿನೋಸೈಡ್ ನ ಬಳಸಬಹುದು, ಆದ್ರೆ ಸ್ವಲ್ಪ ವೆಚ್ಚ ಜಾಸ್ತಿ ಆಗ್ತದೆ. ಶುಂಠಿಗೆ ಬೇಕಾದ್ರೆ ನಾವು ಥೈಮೆಥಾಕ್ಸಿಕಾಮ್ ಆಗ್ಬೋದು ಅಥವಾ ಇಮನಕ್ಟಿನ್ ಬೆಂಜೋಯೇಟ್ ಆಗ್ಬೋದು, ಈ ಎರಡು ಕೀಟನಾಶಕಗಳಲ್ಲಿ ಯಾವ್ದಾದ್ರು ಒಂದನ್ನ ಪ್ರತಿ ಲೀಟರ್ ನೀರಿಗೆ 1/2 gramನಷ್ಟು ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಅದ್ರ ಬಾಧೆನ ಹತೋಟಿಲಿ ಇಟ್ಕೊಬಹುದು. ಮತ್ತೆ ಕರಿಮೆಣಸಿನಲ್ಲಿ ಈಗ ಈ ಸುಳಿ ಕೊರಕ ಅಂತಾರಲ್ಲ, ಅದೇನ್ ಬರಬಹುದಾ? ಟಾಪ್ ಶೂಟ್ ಬೋರರ್ ಸಮಸ್ಯೆ ಸಣ್ಣ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ ಸರ್. ಆದ್ರೆ ಇವತ್ತಿನ ಪರಿಸ್ಥಿತಿನಲ್ಲಿ ನಾವು ಸ್ಪ್ರೇ ಮಾಡೋ ಸ್ಥಿತಿಲಿ ಇಲ್ಲ, ಮಳೆ ರೆಗ್ಯುಲರ್ ಆಗಿ ಬರ್ತಾ ಇರೋದ್ರಿಂದ ಅಪ್ಪಿತಪ್ಪಿ ಯಾವ ತೋಟಗಳಲ್ಲಿ ಅಂತ ಬಾಧೆ ಕಂಡು ಬರ್ತಾ ಇದೆ ಅಂತ ಕಡೆ ನಾವು ಇಮಿಡಾಕ್ಲೋಪಿಡ್ ಸ್ಪ್ರೇ ಮಾಡೋದ್ರಿಂದ ಅಥವಾ ಇಮಾಮೆಕ್ಟಿನ್ ಬೆಂಜೋಯೇಟ್ ಅನ್ನ ಸ್ಪ್ರೇ ಮಾಡೋದ್ರ ಮುಖಾಂತರ ಅದನ್ನ ಹತೋಟಿಲಿ ಇಟ್ಕೊಬಹುದು. ಮುನ್ಸೂಚನೆ ಮೇಲೆ ನಾವು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಹೌದು ಹೌದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಏಲಕ್ಕಿ, ಕರಿಮೆಣಸು ಮತ್ತು ಶುಂಠಿ ಬೆಳೆನಲ್ಲಿ ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಡಾಕ್ಟರ್ ಕೆ ಎನ್ ಹರ್ಷ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9611850834. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9611850834. ತುಂಬ ಸಂತೋಷ ಡಾಕ್ಟರ್ ಹರ್ಷ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಏಲಕ್ಕಿ, ಕರಿಮೆಣಸು ಮತ್ತು ಶುಂಠಿ ಬೆಳೆನಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 27,300 ರೂಪಾಯಿಯಿಂದ 27,800 ರೂಪಾಯಿಗಳು, ಅರೇಬಿಕಾ ಚೆರಿ 14,000ರಿಂದ 16,200 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 17,500ರೂಪಾಯಿಯಿಂದ 18,000 ರೂಪಾಯಿ, ರೋಬಸ್ಟಾ ಚೆರಿ 11,200ರೂಪಾಯಿಯಿಂದ 12,200 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ ಪ್ರಸಾರವಾಯಿತು. ಕೇಳುಗರೆ, ನಾಳೆ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ನ್ಯೂನ ಪೋಷಣೆ ಮತ್ತು ಅದರ ನಿರ್ವಹಣೆ, ಈ ಕುರಿತು ಡಾಕ್ಟರ್ ಕೆಎ ಗೀತಾ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಿಧನ ಸುದ್ದಿ: ನಾಪೋಕ್ಲು ಬಾವಲಿ ಗ್ರಾಮತ್ರ ಕನ್ನಂಡ ಪೊನ್ನಪ್ಪ ರಾಜ ಅಯ್ಯಂಗ ಇಂದು ಮಜ್ಜನ ಮರಣಪಟ್ಟಿತ್ತು. 75 ಎತ್ರ ಕನ್ನಂಡ ಪೊನ್ನಪ್ಪ ರಾಜ ಅಯ್ಯಂಗಡ ದಪನ ಕಾರ್ಯ ನಾಳೆ ಪೂಲಕ 11 ಗಂಟೆಗೆ ಬಾವಲಿ ಗ್ರಾಮತ್ರ ಸ್ವಂತ ಮನೆಯಲ್ಲಿ ನಡಪ. ನಿಧನ ಸುದ್ದಿ ಕೇಳಿದಿರಿ. ಸಮಯ 7:19. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪೆ ಪ್ರಾಯೋಜಕರು ಕೊಡಗುಗೌಡ ಸಮಾಜಗಳ ಒಕ್ಕೂಟ ಮಡಿಕೇರಿ. ಮುಂದೆ ಬರಲಿರುವ ಸಮೀಕ್ಷೆಯಲ್ಲಿ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅರೆಭಾಷೆ ಗೌಡರ ನಿಖರ ನೋಂದಣಿ ಬಗ್ಗೆ ಎರಡು ಜಿಲ್ಲೆಗಳ ಗೌಡ ಸಂಘಟನೆಗಳ ಜಂಟಿ ಸಭೆನ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ನೇತೃತ್ವದಲ್ಲಿ 10 ಸೆಪ್ಟೆಂಬರ್ ಬುಧವಾರದಂದು 12:30 ಪುತ್ತೂರಿನ ಒಕ್ಕಲಿಗರ ಯಾನೆ ಗೌಡರ ಸೇವಾ ಸಂಘ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗುತ್ತು. ಎರಡು ಜಿಲ್ಲೆನ ಗೌಡ ಸಮುದಾಯದ ಆಸಕ್ತರು ಸಭೆಯಲ್ಲಿ ಭಾಗವಹಿಸಕುತ್ತ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಸದಾನಂದ ಮಾವಜವು ಕೇಳಿಕೊಂಡಳು. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ: ಕೊಡಗು ಜಿಲ್ಲೆಯಲ್ಲಿ 2025-26 ಸಾಲಿನಲ್ಲಿ ಜಾಸ್ತಿ ಮಳೆ, ಬರ, ಪ್ರಕೃತಿ ವಿಕೋಪ, ಹವಾಮಾನ ವೈಪರೀತ್ಯ ಸೇರಿದಂತೆ ಬೇರೆ ಬೇರೆ ಕಾರಣಗಳಿಂದ ಹಾಳಾಗಿರುವ ಬೆಳೆಗಳ ಸಮೀಕ್ಷೆ ನಡೆಸಿ ಗ್ರಾಮ ಹೋಬಳಿವಾರು ಎಷ್ಟೆಷ್ಟು ಹಾಳಾಟು ತಿಳಿದರನ್ನ ಜಂಟಿ ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸಿಕೆ. ಹಂಗೆ ಈ ಸಂಬಂಧ ಸಂಬಂಧಪಟ್ಟ ಸಂತ್ರಸ್ತರಿಗೆ ಪರಿಹಾರ ಪಾವತಿಸುವ ನಿಟ್ಟಿನಲ್ಲಿ ತಂಡ ರಚನೆ ಮಾಡಿ ಜಿಲ್ಲಾಧಿಕಾರಿಯು ಆದೇಶ ಹೊರಡಿಸಿದಳು. ಕೃಷಿ ಇಲಾಖೆನ ಜಂಟಿ ನಿರ್ದೇಶಕರು, ತೋಟಗಾರಿಕಾ ಇಲಾಖೆನ ಉಪನಿರ್ದೇಶಕರು, ವಿರಾಜಪೇಟೆ ಕಾಫಿ ಮಂಡಳಿನ ಉಪನಿರ್ದೇಶಕರು, ಹಂಗೆ 5 ತಾಲೂಕುಗಳ ತಹಶೀಲ್ದಾರರು ತಂಡಲಿದ್ದವೆ. ಈ ತಂಡ ಬೆಳೆ ಹಾಳಾದ ಬಗ್ಗೆ ಜಂಟಿ ಸ್ಥಳ ಪರಿಶೀಲನೆ ನಡೆಸಿ ಅಕ್ಟೋಬರ್ 6ರೊಳಗೆ ಸಂಬಂಧಪಟ್ಟ ತಹಶೀಲ್ದಾರ್ ಕಚೇರಿಗೆ ವರದಿ ಸಲ್ಲಿಸಕೂತ ಜಿಲ್ಲಾಧಿಕಾರಿ ವೆಂಕಟರಾಜಾವು ತಿಳಿಸಿದರು. ಮೈಸೂರು ದಸರಾ ಉತ್ಸವ 2025ರಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಂಗೆ ಮೈಸೂರು ದಸರಾ ಉತ್ಸವ ಸಮಿತಿ ಇವರ ಕೂಡು ಕಟ್ಟಲಿ. ಇದೇ ತಿಂಗಳ 22ರಿಂದ ಅಕ್ಟೋಬರ್ 1ಕ್ಕೆ ಮುಟ್ಟ ಮೈಸೂರು ದಸರಾ ಕನ್ನಡ ಪುಸ್ತಕ ಮಾರಾಟ ಮೇಳ 2025ನ್ನ ಸ್ಕೌಟ್ಸ್ ಮತ್ತು ಗೈಡ್ಸ್ ಬಾಣೆ ಹಳೆ ಡಿಸಿ ಕಚೇರಿ ಹತ್ರ ಮೈಸೂರು ಇಲ್ಲಿ ಏರ್ಪಾಟು ಮಾಡಿಳು. ಈ ಪುಸ್ತಕ ಮೇಳಲ್ಲಿ ಕನ್ನಡ ಪ್ರಕಾಶಕರು, ಮಾರಾಟಗಾರರು ಭಾಗವಹಿಸಕ್ಕೆ ತುಂಬಿಸಿದ ಅರ್ಜಿನ ಇದೇ ತಿಂಗಳ 18ರೊಳಗೆ ತಲುಪಿಸಕ್ಕೂತ ಪ್ರಾಧಿಕಾರದ ಆಡಳಿತಾಧಿಕಾರಿಯವರು ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕಟ್ಟಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಕಾರ್ಯಕ್ರಮ ಸೆಪ್ಟೆಂಬರ್ 7 ತೇಳ್ರ ನಾಳೆ ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿನ ಗಾಂಧಿ ಭವನದಲ್ಲಿ ನಡೆದಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು, ಸಂಸದರು, ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯಿತಿ ಸಿಇಒ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ಮುಖ್ಯಪಟ್ಟವು ಈ ಸಂದರ್ಭ ಹಾಜರಿದ್ದವೆ. ಜನಕ್ಕೆ ತೆರಿಗೆ ಹೊರೆ ಇಳಿಸುವ ಜಿಎಸ್ಟಿ ಸುಧಾರಣೆನ ಕೇಂದ್ರ ಸರ್ಕಾರ ಕೈಗೆ ತಕ್ಕಂಡಿದ್ದು ಸುಮಾರು ಸರಕುಗಳ ಬೆಲೆ ಕಮ್ಮಿಯಾದೆ. ಹೊಸ ಜಿಎಸ್ಟಿ ದರಗ ಇದೇ ತಿಂಗಳ 22ರಿಂದ ಜಾರಿಗೆ ಬಂದಿದೆ. ನಾಳೆ ಭಾದ್ರಪದ ಶುಕ್ಲ ಪೌರ್ಣಮಿ, ರಾಹುಗ್ರಸ್ತ ಚಂದ್ರಗ್ರಹಣ ಇರುವುದರಿಂದ ಶ್ರೀ ಭಗಂಡೇಶ್ವರ ಮತ್ತೆ ತಲಕಾವೇರಿ ದೇವಸ್ಥಾನದಲ್ಲಿ ಸಾಯಂಕಾಲ 5 ಗಂಟೆಯಿಂದ ದೇವರ ದರ್ಶನ ಮತ್ತೆ ಹುಣ್ಣಿಮೆನ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಇರುದುಲೇತ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಯವು ತಿಳಿಸಿದರು. ಕೊಡಗು ಗೌಡ ವಿದ್ಯಾಸಂಘದ ಕಡೆಯಿಂದ ವರ್ಸೋಳು ನಂಗೆ ಈ ಸಲನ್ನು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮ ನಡೆದಿದೆ. 10ನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಶೇಕಡ 85ಕ್ಕಿಂತ ಜಾಸ್ತಿ, ಹಾಗೆ ಆಂಗ್ಲ ಮಾಧ್ಯಮದಲ್ಲಿ ಶೇಕಡ 90ಕ್ಕಿಂತ ಜಾಸ್ತಿ ಅಂಕ ತಗೊಂಡಿರೋಕ್ಕೂ, ಪಿಯುಸಿ ಗ್ರಾಮೀಣ ವಿಭಾಗದಲ್ಲಿ ಶೇಕಡ 90ಕ್ಕಿಂತ ಜಾಸ್ತಿ, ನಗರ ವಿಭಾಗದಲ್ಲಿ ಶೇಕಡ 95ಕ್ಕಿಂತ ಜಾಸ್ತಿ ಪದವಿಲಿ ಜಾಸ್ತಿ ಅಂಕ, ಸಿಇಟಿಲಿ 1000 ರ್ಯಾಂಕ್ನೊಳಗೆ, ಹಾಗೆ ನೀಟ್ಲಿ 5000 ರ್ಯಾಂಕ್ನೊಳಗೆ ಪಡ್ಕೊಂಡಿರುವ ಗೌಡ ಜನಾಂಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾದೆ. ಅರ್ಹತೆ ಇರುವ ಇದೇ ತಿಂಗಳ 30ರೊಳಗೆ ದಾಖಲಾತಿ ಕೊರಟಿಗೆ ಅರ್ಜಿನ ಸಂಘದ ಕಚೇರಿಗೆ ತಲುಪಿಸಕು. ಕೊಡಗು ಜಿಲ್ಲೆಯಲ್ಲಿ ಇಂದು ಬೆಳಗ್ಗೆಗೆ ಅಕ್ಕೇರಿಯಾದಂಗೆ ಕಳೆದ 24 ಗಂಟೆಗಳ ಅವಧಿಯಲ್ಲಿ ಸರಾಸರಿ 10.23 mm ಮಳೆಯಾಟು. ಜನವರಿಯಿಂದ ಇಲ್ಲಿ ಮುಟ್ಟ 2680.66 mm ಮಳೆಯಾದರೆ ಕಳೆದ ವರ್ಷ ಇದೇ ಅವಧಿಯಲ್ಲಿ 2662.38 mm ಮಳೆಯಾಗಿತ್ತು. ಜನವರಿಯಿಂದ ಇಲ್ಲಿ ಮುಟ್ಟ ಮಡಿಕೇರಿ ತಾಲೂಕಲ್ಲಿ 4052.50, ವಿರಾಜಪೇಟೆ 2405.10, ಪೊನ್ನಂಪೇಟೆ 2480.71, ಸೋಮರಪೇಟೆ 3074.47, ಹಂಗೆ ಕುಶಾಲನಗರಲ್ಲಿ 1390.49 mm ಮಳೆ ದಾಖಲಾಟು. ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿಗಳ ಕಚೇರಿನ ಕಡೆಯಿಂದ 2025-26ನೇ ಸಾಲಿನ ಅಂತಾರಾಷ್ಟೀಯ ಸಾಕ್ಷರತಾ ದಿನಾಚರಣೆ ಮತ್ತು ಕೇಂದ್ರ ಪುರಸ್ಕೃತ ಯೋಜನೆಗ ಉಲ್ಲಾಸ್ ನವಭಾರತ ಸಾಕ್ಷರತಾ ಸಪ್ತಾಹನ ಇದೇ ತಾರೀಕು 1ರಿಂದ 12ಕ್ಕೆ ಮುಟ್ಟ ಆಚರಣೆ ಮಾಡಲಾದೆ. ಮೂಲ ಶಿಕ್ಷಣದ ವಂಚಿತರಾದವರನ್ನ ಗುರುತಿಸಿ ಅಂಥವಕ್ಕೆ ಬುನಾದಿ ಶಿಕ್ಷಣ, ಸುಲಭ ಲೆಕ್ಕಾಚಾರ ಮತ್ತು ಅಕ್ಷರಜ್ಞಾನನ ಕೊಡುಗೆ ಪ್ರಯತ್ನಿಸಲಾಗ್ತಿಟ್ಟು ಈ ಸಲದ ಧ್ಯೇಯವಾಕ್ಯ ಬಹುಭಾಷೆಗಳ ಮೂಲ ಸಾಕ್ಷರತೆ ಉತ್ತೇಜಿಸುವುದು ಆಟೂತ ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿಯವರು ತಿಳಿಸಿದರು. ಕಾರು, ಜೀಪು, ಜೆಸಿಬಿ, ಇಟಾಚಿ ಸೇರಿದಂತೆ ಬೇರೆ ಬೇರೆ ವಾಹನಗಳನ್ನ ಲೀಲಾಜಾಲ ಆಗಿ ಓಡಿಸುವ 11 ವರ್ಷದ ಕಾವೇರಿ ಮನೆ ಚಂದನ್ ಯುಎನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿನ ಪಡ್ಕೊಂಡು. ನಾಪಕ್ಲೂನ ಶ್ರೀರಾಮ ಟ್ರಸ್ಟ್ ಶಾಲೆನ 5ನೇ ತರಗತಿ ವಿದ್ಯಾರ್ಥಿ ಚಂದನ್ ಅಯ್ಯಂಗೇರಿ ಗ್ರಾಮದ ಕಾವೇರಿ ಮನೆ ಭರತ್ ಯೋಗಿತಾ ದಂಪತಿಗಳ ಮಂಗ. ಸಂಬರ ಮಂಡಳಿ ಸೋಮಾರಪೇಟೆನ ಕಡೆಯಿಂದ ಏಲಕ್ಕಿ ತೋಟದ ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಬೇರೆ ಬೇರೆ ಯೋಜನೆಗಳ ಸಹಾಯಧನಕ್ಕಾಗಿ ರೈತರಿಂದ ಅರ್ಜಿ ಕರೆದಳು. ಏಲಕ್ಕಿ ಮರುನಟಿ ಯೋಜನೆ, ಏಲಕ್ಕಿ ನರ್ಸರಿ ಯೋಜನೆ, ಒಳ್ಳೆಮೆಣಸು ಬಿಡಿಸುವ ಯಂತ್ರ ಮತ್ತು ಗ್ರೇಡರ್ ತಕಣಿಕೆ ಸಹಾಯಧನಕ್ಕಾಗಿ ಅರ್ಜಿ ಹಾಕಿಕೆ ಇದೇ ತಿಂಗಳ 30 ಅಕ್ಕೇರಿ ದಿನ. ಜಾಸ್ತಿ ಮಾಹಿತಿ ಬೇಕರೆ ಹತ್ತಿರದ ಸಂಬಾರ ಮಂಡಳಿ ಕಚೇರಿನ ಸಂಪರ್ಕಿಸಕ. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿನ ಲೋಕಾಯುಕ್ತ ಅಧಿಕಾರಿಗ ಇದೇ ತಿಂಗಳ 10ರ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಗೆ ಮುಟ್ಟ ಕುಶಾಲನಗರದ ಲೋಕೋಪಯೋಗಿ ಇಲಾಖೆಯ ಪ್ರವಾಸಿ ಮಂದಿರಲ್ಲಿ ಲೋಕಾಯುಕ್ತ ಕಾಯ್ದೆಯಡಿ ದೂರು ಅರ್ಜಿ ತಕೊಂಡವೆ. ಸರ್ಕಾರಿ ಕಚೇರಿಗಳಲ್ಲಿ, ಅಧಿಕೃತ ಕೆಲಸಗಳಲ್ಲಿ ನಿಧಾನ, ಹಂಗೆ ಬೇರೆ ಬೇರೆ ತೊಂದರೆ ಕೊಡುತ್ತಿರುವ ಸರ್ಕಾರಿ ಅಧಿಕಾರಿ ಚಾಕ್ರಿದಾರರ ವಿರುದ್ದ ಸಾರ್ವಜನಿಕರು ದೂರುಗಳನ್ನ ಗೊತ್ತು ಬಿಡಿಸಿದ ಪತ್ರದಲ್ಲಿ ಕೊಡಕುತ್ತ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರಾತ. ಪ್ರಾಯೋಜಕರು ಕೊಡುಗೋಡ ಸಮಾಜಗಳ ಒಕ್ಕೂಟ ಮಡಿಕೇರಿ. ವಿರಾಜಪೇಟೆಯ ಸಿಎಂಸಿ ಮಲ್ಟಿ ಸ್ಪೆಷಾಲಿಟಿ ಪಾಲಿಕ್ಲಿನಿಕ್ನಲ್ಲಿ ಅನುಭವಿ ತಜ್ಞ ವೈದ್ಯರು ಹಾಗೂ ಸಕ್ಕರೆ ಕಾಯಿಲೆ, ಬಿಪಿ, ಥೈರಾಯ್ಡ್, ಅಸ್ತಮಾ ಹಾಗೂ ಇನ್ನಿತರ ಸಾಮಾನ್ಯ ಕಾಯಿಲೆಗಳ ತಜ್ಞ ವೈದ್ಯರಾದ ಡಾಕ್ಟರ್ ಚೈತನ್ಯ ಪ್ರಸಾದ್ ಎಂಬಿಬಿಎಸ್ ಡಿಎನ್ಬಿ ಇವರು ಪ್ರತಿದಿನ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಲಭ್ಯರಿರುತ್ತಾರೆ. ಹೆಚ್ಚಿನ ಮಾಹಿತಿ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ 8147941916. ಸ್ಥಳ ದರ್ಶನ್ ಲಾಡ್ಜ್ ಬಿಲ್ಡಿಂಗ್, ಎಫ್ಎಂಸಿ ರೋಡ್, ವಿರಾಜಪೇಟೆ. ಭಾರತೀಯ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತೀಯ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪ್ಟನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ಮುಳಿಯಾ ಗೋಲ್ಡನ್ ಡೈಮಂಡ್ಸ್ ನಲ್ಲಿ ಡೈಮಂಡ್ ಫೆಸ್ಟ್ ಇದೇ ಆಗಸ್ಟ್ 7 ರಿಂದ. ವೈಡೆಸ್ಟ್ ರೇಂಜ್, ಎಂಡ್ಲೆಸ್ ವಾವ್ಸ್, ರೇಂಜ್ ಸ್ಟಾರ್ಟ್ಸ್ ಫ್ರಮ್ ರುಪೀಸ್ 3,900. ವಿಸಿಟ್ ಮುಳಿಯಾ ಟು ಎಕ್ಸ್ಪ್ಲೋರ್ ಸ್ಟನ್ನಿಂಗ್ ಡೈಮಂಡ್ ಆರ್ನಮೆಂಟ್ ಕಲೆಕ್ಷನ್. 95% ಎಕ್ಸ್ಚೇಂಜ್ ಹಾಗೂ 90% ಬೈ ಬ್ಯಾಕ್ ಗ್ಯಾರಂಟಿಯೊಂದಿಗೆ. ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಪುತ್ತೂರು, ಬೆಳ್ತಂಗಡಿ, ಗೋಣಿಕೊಪ್ಪಲ್, ಮಡಿಕೇರಿ. ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242. ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ. 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವಾಟ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕು, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಗೌರಿ ಗಣೇಶ ಹಬ್ಬದ ಕೊಡುಗೆ. ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಕ್ಲಾತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಎಲ್ಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ನೆಕ್ಸಾ. ಪಾಲೂರು ಗ್ರಾಮ ಮಲ್ಲಿರ ಮಿಲನ್ ಕೃತಿ ದಂಪತಿರ ಮೋವೋ ಪ್ರಣೀತ್ ದೇವಯಂಡ ಮುಂದನೆ ಕಾಲ್ತರ ಪುಟನ ನಮ್ಮೆ ಇಂದು ಕುಂಜಿ ಮಲ್ಲಿರ ಪ್ರಣೀತ್ ದೇವಯಂಗ್ ಗುರುಕಾರಣೋ ಚಾಮುಂಡೇಶ್ವರಿ ಮಹಾಲಿಂಗೇಶ್ವರ ಕಾವೇರಮ್ಮೆ ಯುಗ್ಗುತಪ್ಪ ದೇವಡ ಆಶ್ವದ ಎಕ್ಕಲು ಇರಡನ್ನು ನಲ್ಲಮ್ಮೆ ಬಂದಿತ್ತು. ಪಪ್ಪ ಅಮ್ಮ ಮಲ್ಲಿರ ಮಿಲನ್ ಕೃತಿ, ತಾತಂಗಳನ ಮಲ್ಲಿರ ಕಾಳಪ್ಪ ಮಲ್ಲಡ ರಘು, ಅವ್ವಯಂಗಳನ ಮಲ್ಲಿರ ಜಾನಕಿ ಮಲ್ಲಡ ರೋಹಿಣಿ, ಕೊಂಗೆಪಂಡ ಕಾಮವ್ವ ಚೌಕಿರ ನೀಲಕಿ, ಕುಂಜಪ್ಪಂಗಳನ ಮಲ್ಲಿರ ಜಗದೀಶ್ ಚಿಕ್ಕ, ಮಾಯಿಯಾಳನ ಮಲ್ಲಿರ ದಿವ್ಯಾ ರೇಖಾ, ಮಾವಂಗಳನ ಪ್ರಕಾಶ್ ಕಾಂತ, ಬಾವಂಗಳನ ತಶ್ವಿನ್ ದಿಶನ್ ದೇವಯ್ಯ ಪ್ರೀತಂ ಪೊನ್ನಣ ಪಿಂಜ ಬೆಂದು ಚಂಗಾದ್ಯ ಮಲ್ಲಿರ ಪ್ರಕಾಶ್ ದೇವಯ್ಯ ಹ್ಯಾಪಿ ಬರ್ಡೇ. ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಂಡುಳ್ಳು ಮಲ್ಲೆಂಗಡ ಜಾಗೃತಿ ಅಯ್ಯಪ್ಪ. ಜಿಲ್ಲಾ ವಯಸ್ಕಂಗಡ ಶಿಕ್ಷಣಾಧಿಕಾರಿ ಕಚೇರಿ ಆದ ನೆಲೆ ದಂಡಾರ್ಥ 5-26 ಸಾಲರ ಅಂತಾರಾಷ್ಟ್ರೀಯ ಸಾಕ್ಷರತಾ ನಾಳೆಪಿನ ಕೇಂದ್ರ ಪುರಸ್ಕೃತ ಯೋಜನೆಯ ಉಲ್ಲಾಸ್ ನವಭಾರತ್ ಸಾಕ್ಷರತಾ ಸಪ್ತಾಹತನ ಎದೆ 12 ಅಂಗತನೆ ಕೈಪ ಕರ್ನಾಟಕ ರಾಜ್ಯತನ ಸಾಕ್ಷರತಾ ನಾಡಾಯಿತು ಮಾಡುವ ನಟ್ಟಲು ಲೋಕ ಶಿಕ್ಷಣ ನಿರ್ದೇಶನಾಲಯ ಅಕ್ಷರ ಜ್ಞಾನ ಇಲ್ಲ ತಿಂಗಳ ಅಳ್ತು ಪಡ್ಪು ಚುಡುವ ಉದ್ದೇಶ ಸರ್ಕಾರತ್ರದು ಮೂಲ ಶಿಕ್ಷಣ ತಂಜ ಬಯ್ಯತುಳ್ಳ ಇಂಗಳ ಗುರುತು ಮಾಡಿತು ಐಂಗಕ ಬುನಾದಿ ಶಿಕ್ಷಣ ಸುಲಭ ಲೆಕ್ಕಾಚಾರ ಪಿಂಜ ಅಕ್ಷರ ಜ್ಞಾನ ಕೊಡುಪಕ ಪ್ರಯತ್ನ ಮಾಡಿ ಎಂಡು ಉಂಡು ಈ ಕಾರ್ಯಕ್ರಮತರ ಯಶಸ್ಸಿಗೆ ಎಲ್ಲ ಜನಪ್ರತಿನಿಧಿಯ ಇಲಾಖಾ ಅಧಿಕಾರಿಯ ಗ್ರಾಮೀಣಾಭಿವೃದ್ಧಿ ಪಿಂಜ ಪಂಚಾಯತ್ ರಾಜ್ ಇಲಾಖೆ ಶಿಕ್ಷಣ ಇಲಾಖೆ ಪೊಮ್ಮಕಡ ಪಿಂಜ ಮಕ್ಕಳ ಕಲ್ಯಾಣ ಇಲಾಖೆ ನಗರಸಭೆ ಪುರಸಭೆ ಕೂಡನಕ್ಕೆ ಸಂಘ ಸಂಸ್ಥೆಯ ಕಾರ್ಯಕ್ರಮಕ್ಕೆ ಪುರುಡು ಕೊಡ್ತಿದ್ದು ಈ ಕಾರ್ಯಕ್ರಮತರ ಮೀದ ಅರಿವಿಕೆ ಮಾಡಿಕೊಡ್ಪನಕ್ಕೆ ಕೊಡಗು ಜಿಲ್ಲಾ ಪಂಚಾಯತ್ ಜಿಲ್ಲಾ ವಯಸ್ಕಂಗಡ ಶಿಕ್ಷಣಾಧಿಕಾರಿ ಅಣ್ಣಿತ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನರ್ಶಿಪ್ ಮಾಡಿದ ಸಾಧನೆಗೂ ಮೊನ್ನಡ ರಶಿಕಾ ಈರಪ್ಪಾವು ರಾಷ್ಟೀಯ ಪುರಸ್ಕಾರ ನ್ಯಾಷನಲ್ ಅವಾರ್ಡ್ ಪಡೆದಂಡಿತ್ತು ಅನ್ನನೆ ಮೊನ್ನಡ ಡಾಕ್ಟರ್ ಶೋಭಾ ಈರಪ್ಪಾವು ಬೆಸ್ಟ್ ಪ್ರೊಫೆಸರ್ ಮ್ಯಾಥಮೆಟಿಷಿಯನ್ ರಾಷ್ಟೀಯ ಪುರಸ್ಕಾರ ನ್ಯಾಷನಲ್ ಅವಾರ್ಡ್ ಪಡೆದಂಡಿತ್ತು ನ್ಯೂಡೆಲ್ಲಿರ ವಿಜ್ಞಾನ್ ಭವನ್ ನಡೆದ ಕಾರ್ಯಕ್ರಮಕ್ಕೆ ಭಾರತದ ರಾಷ್ಟಪತಿ ದ್ರೌಪದಿ ಮುರ್ಮು ಅವು ರಶಿಕಾ ಪಿಂಜ ಶೋಭಾ ಇಂಗಕ್ಕೆ